ಅಲ್ಲಿ ನೋಡಲು ರಾಮ, ಎಲ್ಲಿ ನೋಡಲು ರಾಮ, ಅಲ್ಲಿ ನೋಡಲು ರಾಮ, ಎಲ್ಲಿ ನೋಡಲು ರಾಮ, ಎಲ್ಲೆಲ್ಲಿ ನೋಡಿದರಲ್ಲಿ ಶ್ರೀರಾಮ, ಅಲ್ಲಿ ನೋಡಲು ರಾಮ, ಎಲ್ಲಿ ನೋಡಲು ರಾಮ, ಎಲ್ಲೆಲ್ಲಿ ನೋಡಿ ರಾವಣನ ಮೂಲ ಬಲ ಕಂಡು ಕಪಿಸೇನೆ, ರಾವಣನ ಮೂಲ ಬಲ ಕಂಡು ಕಪಿಸೇನೆ, ಆವಾಗಲೇ ಬೆದರಿ ಓಡಿದವು, ರಾವಣನ ಮೂಲ ಬಲ ಕಂಡು ಕಪಿಸೇನೆ, ಆವಾಗಲೇ ಬೆದರಿ ಓಡಿದವು, ನರನಾಗಿ ಇರಬಾರದ ನೆನಸಿ ಬೇಡ, ನರನಾಗಿ ಇರಬಾರದ ನೆನಸಿ, ದೇವ ರಾಮಚಂದ್ರ ಜಗವಲ್ಲದಾನಾದ ಈ ಬೇಡ, ನರನಾಗಿ ಇರಬಾರದ ನೆನಸಿ, ದೇವ ರಾಮಚಂದ್ರ ಜಗವಲ್ಲದಾನಾದ, ಅಲ್ಲಿ ಎಲ್ಲಿ ನೋಡಲು ರಾಮ, ಎಲ್ಲೆಲ್ಲಿ ನೋಡಿದರಲ್ಲಿ ಶ್ರೀರಾಮ, ಅವನಿಗೆ ಇವ ರಾಮ, ಇವನಿಗೆ ಅವ ರಾಮ, ಅವನಿಗೆ ಇವ ರಾಮ, ಇವನಿಗೆ ಅವ ರಾಮ, ಅವನಿಯೋಳಿ ಬರೆ ರೂಪವು, ಅವನಿಗೆ ಇವ ರಾಮ, ಇವನಿಗೆ ಅವ ರಾಮ, ಅವನಿಯೋಳಿ ಪರಿ ರೂಪ ಉಳ್ಳೆ, ಲವ ಮಾತ್ರದಿ ಅಸುರ ನುರುಳರಲರು, ಲವ ಮಾತ್ರದಿ ಅಸುರ ನುರುಳರಲರು, ಅವರವರು ಹೊಡೆದಾಡಿ ಅದರಾಗಿ ಹೋದರು, ಲವ ನೋಡಲು ರಾಮ, ಎಲ್ಲೆಲ್ಲಿ ನೋಡಿದರಲ್ಲಿ ಶ್ರೀರಾಮ, ಹನುಮತಾದಿ ಸಾಧು ಜನರು ಹಾಪಿಕೊಂಡು, ಹನುಮತಾದಿ ಸಾಧು ಜನರು ಹಾಪಿಕೊಂಡು, ಗುಣಿ ಗುಣಿ ದಾಡಿದರು ಹರುಷದಿಂದ, ಹನುಮತಾದಿ ಸಾಧು ಜನರು ಹಾಪಿಕೊಂಡು, ಗುಣಿ ಗುಣಿ ದಾಡಿದರು ಹರುಷದಿಂದ, ಕ್ಷಣದಲ್ಲಿ ಪುರಂದರ ವಿಠಲರಾಯನು, ಕ್ಷಣದಲ್ಲಿ ಪುರಂದರ ವಿಠಲರಾಯನು, ಕೊನೆ ಗೋಟೆಯನು ತಾನು ಮನಾಯೇನೆಂಬ ಕ್ಷಣದಲ್ಲಿ, ಎಲ್ಲಿ ನೋಡಲು ರಾಮ, ಎಲ್ಲೆಲ್ಲಿ ನೋಡಿದರಲ್ಲಿ ಶ್ರೀರಾಮ, ಎಲ್ಲೆಲ್ಲಿ ನೋಡಿದರಲ್ಲಿ.